ನಮಸ್ಕಾರ ಕೇಳುಗರೆ, ಇವತ್ತಿನ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಹರ್ನಿಯಾ ವಿಷಯದ ಕುರಿತು ಮಾತನಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ಶಸ್ತ್ರ ಚಿಕಿತ್ಸಾ ವಿಭಾಗ, ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಪರಿಚಯವನ್ನು ನಾನೀಗ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಈಶ್ವರಪ್ಪ ಶೆಟ್ಟಿಯವರು ಮೂಲತಃ ಗೋಕಾಕ್ ತಾಲೂಕು ಬಡಿಗವಾಡದವರ ಗ್ರಾಮದವರಾಗಿದ್ದು, ಎಂ ಬಿ ಬಿ ಎಸ್ ಪದವಿಯನ್ನು 2016 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜಿನಲ್ಲಿ ಹಾಗೂ 2021 ಎಂ ಎಸ್ ಸ್ನಾತಕೋತ್ತರ ಪದವಿಯನ್ನು ಜೆ ಜೆ ಎಂ ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ ಪಡೆದಿರ್ತಾರೆ. ಇವರು ಈ ಹಿಂದೆ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಮತ್ತು ಬೆಳಗಾವಿಯ ಜೆ ಎನ್ ಎಂ ಸಿ ವೈದ್ಯಕೀಯ ಕಾಲೇಜಿನಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. 2023 ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕೇಳುಗರಿಗೆ ಈ ಹರ್ನಿಯಾ ಕುರಿತು ಪರಿಚಯವನ್ನು ಮಾಡಿಕೊಡ್ರಿ. ನಮಸ್ಕಾರ ಸರ್. ಎಲ್ಲ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಕೇಳುಗರಿಗೆ ನಾನು ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹರ್ನಿಯಾ ಎಂಬ ಕಾಯಿಲೆ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಹರ್ನಿಯಾ ಎಂದರೇನು? ಕನ್ನಡದಲ್ಲಿ ಇದನ್ನು ಅಂಡವಾಯಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಇದು ಹೊಟ್ಟೆಯ ಮೇಲೆ ಕಂಡುಬರುತ್ತದೆ. ನಮ್ಮ ಹೊಟ್ಟೆಯು ಚರ್ಮ, ಸ್ನಾಯು, ಮಾಂಸಖಂಡ, ಕೊಬ್ಬು ಹೀಗೆ ಮುಂತಾದ 9 ಪದರುಗಳಿಂದ ಒಳಗಿನ ಅಂಗಾಂಗಗಳನ್ನು ಹೊದಿಕೆಯಾಗಿ ರಕ್ಷಿಸುತ್ತದೆ. ಈ ಹೊದಿಕೆಯಲ್ಲಿ ಅಲ್ಲಲ್ಲಿ ದುರ್ಬಲತೆ ಕಂಡುಬಂದಲ್ಲಿ ಅಸಹಜವಾಗಿ ಹೊಟ್ಟೆಯೊಳಗಿನ ಸಣ್ಣ ಮತ್ತು ದೊಡ್ಡ ಕರುಳುಗಳು, ಕೊಬ್ಬು ಅಂದರೆ ಒಮೆಂಟಮ್ ಮತ್ತು ಅಂಗಾಂಗಗಳು ದುರ್ಬಲವಾದ ರಂಧ್ರದ ಮೂಲಕ ಹೊರಗೆ ಬರುತ್ತವೆ. ಇದನ್ನು ಹರ್ನಿಯಾ ಎಂದು ಕರೆಯುತ್ತೇವೆ. ಇದನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಮೊದಲಿಗೆ ಇಂಟರ್ನಲ್ ಹರ್ನಿಯಾ, ಅಂದರೆ ಕಣ್ಣಿಗೆ ಕಾಣಿಸದೆ ಹೊಟ್ಟೆಯ ಒಳಗಡೆ ಆಗುವ ಹರ್ನಿಯಾ, ಉದಾಹರಣೆ ಡಯಾಫ್ರಾಗ್ಮೆಟಿಕ್ ಹರ್ನಿಯಾ, ಹೈಟಸ್ ಹರ್ನಿಯಾ. ಇನ್ನೊಂದು ವಿಧ ಅಂದರೆ ಎಕ್ಸ್ಟರ್ನಲ್ ಹರ್ನಿಯಾ, ಅಂದರೆ ಕಣ್ಣಿಗೆ ಕಾಣಿಸುವ ಹೊಟ್ಟೆಯ ಮೇಲೆ ಆಗುವ ಹರ್ನಿಯನ್ನು ಎಕ್ಸ್ಟರ್ನಲ್ ಹರ್ನಿಯಾ ಎನ್ನುತ್ತೇವೆ. ನಾವು ಇವತ್ತು ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಎಕ್ಸ್ಟರ್ನಲ್ ಹರ್ನಿಯಾದ ಭಾಗವಾಗಿ ತೊಡೆಸಂದಿಯಲ್ಲಿ ಕಾಣಿಸಿಕೊಳ್ಳುವ ಇಂಗವೈನಲ್ ಹರ್ನಿಯಾ, ನಾಭಿ ಅಂದರೆ ಹೊಕ್ಕಳಿನ ಭಾಗದಲ್ಲಿ ಕಾಣಿಸಿಕೊಳ್ಳುವ ಅಂಬಲಿಕಲ್ ಹರ್ನಿಯಾ, ಮತ್ತು ಮುಂಚೆ ಶಸ್ತ್ರಚಿಕಿತ್ಸೆ ಆಗಿರುವ ಜಾಗದಲ್ಲಿ ಕಂಡುಬರುವ ಇನ್ಸಿಜ್ನಲ್ ಹರ್ನಿಯಾ ಅಥವಾ ಛೇದನದ ಅಂಡವಾಯು ಬಗ್ಗೆ ತಿಳಿದುಕೊಳ್ಳೋಣ. ಈ ಹರ್ನಿಯಾ ಸಮಸ್ಯೆಗೆ ಕಾರಣಗಳು ಹಲವಾರು. ಅತಿಯಾದ ಬೊಜ್ಜು ಅಂದರೆ ಒಬಿಸಿಟಿ ಅಥವಾ ಜಾಸ್ತಿ ತೂಕ ಇರುವವರು, ದೀರ್ಘಕಾಲದಿಂದ ಮಲಬದ್ಧತೆಯಿಂದ ಬರಳುತ್ತಿರುವವರು ಮತ್ತು ಮೂತ್ರ ವಿಸರ್ಜನೆ ತೊಂದರೆ ಇರುವವರು, ಶ್ವಾಸಕೋಶದ ಸಮಸ್ಯೆ ಅಂದರೆ ಧೂಮಪಾನ ಮಾಡುತ್ತಿರುವವರು, ಧೂಮಪಾನದಿಂದ ನಮ್ಮ ದೇಹದಲ್ಲಿ ಕೊಲಾಜನ್ ಸಮಸ್ಯೆಯಿಂದ ಮಾಂಸಖಂಡಗಳು ದುರ್ಬಲವಾಗುತ್ತವೆ, ಹಾಗೆ ಶ್ವಾಸಕೋಶದ ಸಮಸ್ಯೆಯಿಂದ ನಿರಂತರ ಕೆಮ್ಮುವುದು, ಸೀನುವುದು ಅಥವಾ ಸಿ ಒ ಪಿ ಡಿ ಕಾಯಿಲೆ, ಅಸ್ತಮಾ, ಟಿ ಬಿ ಕಾಯಿಲೆ ಇದ್ದರೆ ಅಂಥ ಜನರಲ್ಲಿ ಹರ್ನಿಯಾ ಕಾಣಿಸಿಕೊಳ್ಳಬಹುದು. ನೆಕ್ಸ್ಟ್, ಅತಿಯಾದ ಭಾರ ಎತ್ತುವುದು, ಅವಶ್ಯಕತೆಗಿಂತ ಜಾಸ್ತಿ ಭಾರ ಎತ್ತುವುದು ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನೊಂದು ಕಾರಣ ಅಂದರೆ ಬಹುಗರ್ಭಧಾರಣೆ. ಈ ಮೇಲೆ ವಿವರಿಸಿದ ಕಾರಣಗಳು ದೇಹದಲ್ಲಿ ಪ್ರೆಷರ್ ಅಂದರೆ ಒತ್ತಡವನ್ನು ಜಾಸ್ತಿ ಮಾಡುತ್ತದೆ. ಅದನ್ನು ಇನ್ಕ್ರೀಸ್ಡ್ ಅಬ್ಡಾಮಿನಲ್ ಪ್ರೆಷರ್ ಎಂದು ಕರೆಯುತ್ತಾರೆ. ಈ ಇನ್ಕ್ರೀಸ್ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆದಾಗ ಇದರಿಂದ ದುರ್ಬಲವಿರುವ ಜಾಗದ ರಂಧ್ರದ ಮೂಲಕ ಒಳಗಿನ ಅಂಗಾಂಗಗಳು, ಸಣ್ಣ ಕರಳುಗಳು ಮತ್ತು ದೊಡ್ಡ ಕರಳುಗಳು ಹೊರಗಡೆ ಬಂದು ಹರ್ನಿಯಾಗಿ ಕಾಣಿಸಿಕೊಳ್ಳುತ್ತದೆ. ಈ ಸಮಸ್ಯೆ ಯಾವುದೇ ವಯಸ್ಸಿನಲ್ಲಿಯೂ ಕಂಡುಬರಬಹುದು. ಸಾಮಾನ್ಯವಾಗಿ 5% ಜನರಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ 75% ಜನರಲ್ಲಿ ತೊಡೆಸಂದಿ ಅಂದರೆ ಇಂಗ್ವೈನಲ್ ಹರ್ನಿಯಾ ಜಾಸ್ತಿ ಕಂಡುಬರುತ್ತದೆ. ಈ ಹರ್ನಿಯಾ ಬಲಗಡೆ ಜಾಸ್ತಿ ಕಂಡುಬರುತ್ತದೆ. ನಮ್ಮ ಭಾರತೀಯ ಜನಸಂಖ್ಯೆಯಲ್ಲಿ 27% ಜನರಲ್ಲಿ ಪುರುಷರಲ್ಲಿ ಹಾಗೂ 3% ಮಹಿಳೆಯರಲ್ಲಿ ಈ ಹರ್ನಿಯಾ ಕಂಡುಬರುತ್ತದೆ. ಈ ಹರ್ನಿಯಾಗೆ ಗುಣಲಕ್ಷಣಗಳೇನು? ಮೊದಲಿಗೆ ಇದು ಪೀಡಿತ ಪ್ರದೇಶದಲ್ಲಿ ಸಣ್ಣ ಗಡ್ಡೆ ಅಥವಾ ಊತವಾಗಿ ಕಾಣಿಸಿಕೊಳ್ಳುತ್ತದೆ. ದಿನಗಳದಂತೆ ಗಡ್ಡೆಯ ಗಾತ್ರವು ಜಾಸ್ತಿಯಾಗುತ್ತದೆ. ಮೊದಲಿಗೆ ಈ ಗಡ್ಡೆಯು ಕೆಮ್ಮಿದಾಗ ಅಥವಾ ಕೆಲಸ ನಿರ್ವಹಿಸುವಾಗ ಹೊರಗಡೆ ಬಂದು ಕಾಣಿಸಿಕೊಳ್ಳುತ್ತದೆ. ಮಲಗಿದಾಗ ತಾನಾಗಿಯೇ ಒಳಗಡೆ ಹೋಗುತ್ತದೆ ಅಥವಾ ಕಣ್ಮರೆಯಾಗುತ್ತದೆ. ಕೆಲವು ಸಲ ಹರ್ನಿಯಾದ ಭಾಗವಾಗಿ ಹೊರಬರುವ ಕರುಳುಗಳ ಸೆಳೆತದಿಂದಾಗಿ ನೋವು ಕಾಣಿಸಿಕೊಳ್ಳುತ್ತದೆ. ಇಲ್ಲಿಯವರೆಗೆ ಇದನ್ನು ಅನ್ಕಾಂಪ್ಲಿಕೇಟೆಡ್ ಹರ್ನಿಯಾ ಎಂದು ಕರೆಯುತ್ತೇವೆ. ಇನ್ನು ಮುಂದುವರೆದು ಹರ್ನಿಯಾಗಿ ಹೊರಬರುವ ಕರಳುಗಳು ಅಥವಾ ಒಮೆಂಟಮ್ ತೊಡಕಾಗಿ ಅಥವಾ ಸುತ್ತಿಕೊಂಡರೆ ಅವುಗಳು ತಾನಾಗಿಯೇ ಅಥವಾ ಬಲವಂತವಾಗಿ ತಳ್ಳಿದರೂ ಒಳಗಡೆ ಹೋಗದಿದ್ದಲ್ಲಿ ಅದನ್ನು ಇರ್ರೆಡಿಸಿಬಲ್ ಹರ್ನಿಯಾ ಅಥವಾ ತೊಡಕಾಗಿರುವ ಅಂಡವಾಯು ಎನ್ನುತ್ತೇವೆ. ಈ ಸಮಸ್ಯೆ ಇನ್ನೂ ಮುಂದುವರೆದಲ್ಲಿ ಕರುಳುಗಳ ತೊಡಕಿನಿಂದ ಅದರ ಚಲನವಲನಗಳು ನಿಂತುಕೊಳ್ಳಬಹುದು, ಅಂದರೆ ಕರುಳುಗಳು ಅದರ ಸರಿಯಾದ ಕೆಲಸ ಮಾಡಲಾಗುವುದಿಲ್ಲ. ಇದರಿಂದ ಹೊಟ್ಟೆ ದಪ್ಪವಾಗುವುದು, ವಾಕರಿಕೆ, ವಾಂತಿ ಬರುವುದು, ಮಲವಿಸರ್ಜನೆಗೆ ಕಷ್ಟವಾಗುವುದು ಇವೆಲ್ಲ ಕಂಡುಬಂದರೆ ಇದನ್ನು ಆಬ್ಸ್ಟ್ರಕ್ಟೆಡ್ ಹರ್ನಿಯಾ ಎಂದು ಕರೆಯುತ್ತೇವೆ. ಹೀಗೆ ಈ ಸಮಸ್ಯೆಯನ್ನು ನಿರ್ಲಕ್ಷಿಸಿದರೆ ಹೆಚ್ಚಿನ ತೊಡಕುಗಳಿಂದ ಕರುಳುಗಳಿಗೆ ಸಂಚರಿಸುವ ರಕ್ತ ಕಡಿಮೆಯಾಗಬಹುದು. ಇದರಿಂದ ಕಡಿಮೆ ರಕ್ತ ಸಂಚಲನದಿಂದ ಕರುಳುಗಳು ಕೊಳೆಯಬಹುದು, ಅಂದರೆ ಗ್ಯಾಂಗ್ರೀನ್ ಆಗಬಹುದು. ಇದರಿಂದ ಸೋಂಕು ದೇಹವಿಡೀ ಹರಡಿ ಜೀವಕ್ಕೆ ಅಪಾಯ ಮಾಡುತ್ತದೆ. ಇಂಥ ಸನ್ನಿವೇಶದಲ್ಲಿ ಗಡ್ಡೆ ಇರುವ ಜಾಗದಲ್ಲಿ ಅತಿಯಾದ ವಿಪರೀತ ನೋವು, ಜ್ವರ, ಆಯಾಸ ಕಾಣಿಸಿಕೊಳ್ಳುತ್ತದೆ. ಇದನ್ನು ಸ್ಟ್ಯಾಂಗ್ಯುಲೇಟೆಡ್ ಹರ್ನಿಯಾ ಎನ್ನುತ್ತೇವೆ. ಇದಕ್ಕೆ ತುರ್ತು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತದೆ. ಇವಾಗ ಹರ್ನಿಯಾದ ರೋಗ ನಿರ್ಣಯ ಅಂದರೆ ಡಯಾಗ್ನೋಸಿಸ್ ಮತ್ತು ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ. ಹರ್ನಿಯಾ ಕಾಯಿಲೆಯು ಕೇವಲ ವೈದ್ಯರು ಮಾಡುವ ದೈಹಿಕ ಪರೀಕ್ಷೆ ಮೂಲಕ ಕಂಡುಹಿಡಿಯಬಹುದು, ಅಂದರೆ ಇದು ಕ್ಲಿನಿಕಲ್ ಡಯಾಗ್ನೋಸಿಸ್. ಕೆಲವು ಸಲ ಗಡ್ಡೆಯು ಸ್ಪಷ್ಟವಾಗಿ ಗೋಚರಿಸದೇ ಇದ್ದರೆ ಅಥವಾ ಸಣ್ಣ ಗಡ್ಡೆ ಇದ್ದರೆ, ನೋವು ಇದ್ದರೆ ಅಲ್ಟ್ರಾಸೌಂಡ್ ಪರೀಕ್ಷೆಯ ಅಗತ್ಯವಿರುತ್ತದೆ. ಕೆಲವು ಸಲ ಹರ್ನಿಯಾ ಗಾತ್ರವು ಭಾರೀ ಪ್ರಮಾಣದಲ್ಲಿ ಇದ್ದರೆ ಸಿಟಿ ಸ್ಕ್ಯಾನ್ ಅವಶ್ಯಕತೆ ಕೂಡ ಬರಬಹುದು. ಒಟ್ಟಿನಲ್ಲಿ ಸಾಮಾನ್ಯವಾಗಿ ದೈಹಿಕ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಾಕಾಗುತ್ತದೆ. ಇನ್ನು ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಹರ್ನಿಯಾ ಕಾಯಿಲೆಯು ಔಷಧಿ ಉಪಚಾರಗಳಿಂದ ಗುಣಪಡಿಸಲಾಗುವುದಿಲ್ಲ. ಇದಕ್ಕೆ ಶಸ್ತ್ರಚಿಕಿತ್ಸೆಯ ಶಾಶ್ವತ ಚಿಕಿತ್ಸೆ, ಏಕೆಂದರೆ ಅಂಡವಾಯುಗಳು ಅಂದರೆ ಹರ್ನಿಯಾ ಸಾಮಾನ್ಯವಾಗಿ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವುದಿಲ್ಲ ಮತ್ತು ಸಮಯದೊಂದಿಗೆ ದುಷ್ಪರಿಣಾಮಗಳಿಂದ ಜೀವಕ್ಕೆ ಅಪಾಯವಾಗುವುದು ಜಾಸ್ತಿ. ಅದಕ್ಕೆ ಶಸ್ತ್ರಚಿಕಿತ್ಸೆಯ ಮೂಲಕ ಅಂಡವಾಯು ದುರಸ್ತಿಗೆ ಶಿಫಾರಸು ಮಾಡುತ್ತೇವೆ. ಶಸ್ತ್ರಚಿಕಿತ್ಸೆ ಜೊತೆಗೆ ಕಾರಣಗಳಾದ ಮಲಬದ್ಧತೆ ಸರಿಪಡಿಸುವುದು, ಕೆಮ್ಮಿಗೆ ಸರಿಯಾದ ಔಷಧಿ ತೆಗೆದುಕೊಳ್ಳುವುದು ಅಷ್ಟೇ ನಿರ್ಣಾಯಕವಾಗುತ್ತದೆ. ಏಕೆಂದರೆ ಕೆಮ್ಮು ಕಡಿಮೆ ಮಾಡದೆ ಹರ್ನಿಯಾ ಶಸ್ತ್ರಚಿಕಿತ್ಸೆ ಒಳಗೊಂಡರೆ ಅದು ವೈಫಲ್ಯ ಅಥವಾ ಫೇಲ್ಯೂರ್ ಆಗುವ ಸಂಭವವಿರುತ್ತದೆ. ಹರ್ನಿಯಾ ಸರ್ಜರಿಯನ್ನು ಅರವಳಿಕೆ ತಜ್ಞರ ಸಹಾಯದಿಂದ ಜನರಲ್ ಅನಸ್ತೇಷಿಯಾ, ಸ್ಪೈನಲ್ ಅನಸ್ತೇಷಿಯಾ, ಲೋಕಲ್ ಅನಸ್ತೇಷಿಯಾದಲ್ಲಿ ಕೂಡ ಮಾಡಬಹುದು. ಈ ಶಸ್ತ್ರಚಿಕಿತ್ಸೆ ಹೊಟ್ಟೆಯನ್ನು ಕೊಯ್ದು ಮಾಡುವ ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಅಂದರೆ ಉದರದರ್ಶಕ ಅಥವಾ ಸಾಮಾನ್ಯವಾಗಿ ಬಳಸಲ್ಪಡುವ ದುರ್ಬೀನು ಸರ್ಜರಿ ಅಥವಾ ಕೀಹೋಲ್ ಸರ್ಜರಿ ಮುಖಾಂತರ ಕೂಡ ಮಾಡಬಹುದು. ಇತಿಹಾಸದಲ್ಲಿ ಮೊದಲು ಅಂದರೆ 1890 ಈ ಸರ್ಜರಿ ಬೆಳಕಿಗೆ ಬಂದಿದ್ದು, ಮೊದಲು ಹೊಲಿಗೆಗಳ ಮುಖಾಂತರ ಮಾಂಸಖಂಡಗಳನ್ನು ಬಲಪಡಿಸುತ್ತಿದ್ದರು. ಮುಂದುವರೆದ ಆವಿಷ್ಕಾರದಿಂದ ಕಳೆದ 30-40 ವರ್ಷಗಳಿಂದ ಹರ್ನಿಯಾ ಶಸ್ತ್ರಚಿಕಿತ್ಸೆಯನ್ನು ಮೆಶ್ ಅಂದರೆ ಜಾಳಿಗೆ ಅಥವಾ ಜಾಲರಿ ಇಡುವ ಮೂಲಕ ಮಾಂಸಖಂಡಗಳನ್ನು ಬಲಪಡಿಸುತ್ತೇವೆ. ಈ ಜಾಳಿಗೆಯು ಮಾಂಸಖಂಡ ಮಧ್ಯದಲ್ಲಿ ಇರುತ್ತದೆ, ದೇಹಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಇದು ನಮ್ಮ ದೇಹದ ಒಂದು ಭಾಗವಾಗಿ ಸೇರುತ್ತದೆ ಮತ್ತು ಹರ್ನಿಯನ್ನು ತಡೆಗಟ್ಟುತ್ತದೆ. ಮೊದಲು ಹೇಳಿದಂತೆ ನಾವು ಓಪನ್ ಮತ್ತು ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮೂಲಕ ಗುಣಪಡಿಸಬಹುದು. ಈ ಎರಡು ಚಿಕಿತ್ಸೆಗಳಿಗೆ ತನ್ನದೇ ಆದ ಅನುಕೂಲ ಅನಾನುಕೂಲತೆಗಳು ಇದ್ದಾವೆ. ಲ್ಯಾಪ್ರೋಸ್ಕೋಪಿ ಅಥವಾ ದುರ್ಬೀನು ಹರ್ನಿಯಾ ಸರ್ಜರಿಯ ಉಪಯೋಗಗಳು ಜಾಸ್ತಿ. ಅವು ಉಪಯೋಗಗಳು ಏನೆಂದರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಸಣ್ಣ ಪ್ರಮಾಣದ ಗಾಯ ಮತ್ತು ಕಡಿಮೆ ಅಡ್ಡ ಪರಿಣಾಮಗಳು ಇರುತ್ತವೆ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿಸಿಕೊಳ್ಳುವುದರಿಂದ ಕಡಿಮೆ ನೋವು ಇರುತ್ತದೆ, ಏಕೆಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ನೋವಿನ ಪ್ರಮಾಣ ಕಡಿಮೆ ಇರುತ್ತದೆ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿ ನೋಡಿದರೆ. ಅದರ ಜೊತೆಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿಸಿಕೊಳ್ಳುವುದರಿಂದ ಕಡಿಮೆ ಆಸ್ಪತ್ರೆ ವಾಸ ಅಂದರೆ ಬೇಗ ಮನೆಗೆ ಮರಳಬಹುದು ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಬೇಗ ಮರಳಬಹುದು. ಇದರಿಂದ ಬೇಗ ಚೇತರಿಕೆ ಕೂಡ ಆಗುತ್ತದೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಉಪಯೋಗ ಇನ್ನೊಂದು ಉಪಯೋಗ, ರೋಗಿಯು ತಮ್ಮ ಕೆಲಸಕ್ಕೆ ಬೇಗ ಹಾಜರಾಗಬಹುದು. ಅದರಿಂದ ಕೆಲಸಕ್ಕೆ ಜಾಸ್ತಿ ರಜೆ ಹಾಕುವ ಅವಶ್ಯಕತೆ ಬರುವುದಿಲ್ಲ. ಮತ್ತು ಹರ್ನಿಯಾ ಸಮಸ್ಯೆ, ಇಂಗ್ವೈನಲ್ ಹರ್ನಿಯಾ ಎರಡು ಕಡೆ ಬಲ ಮತ್ತು ಎರಡು ಕಡೆ ಒಟ್ಟಿಗೆ ಇದ್ದರೆ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯು ಉತ್ತಮ ಆಗುತ್ತದೆ. ಇನ್ನು ಡಿಸ್ಅಡ್ವಾಂಟೇಜ್ ಅಂದರೆ ಅನಾನುಕೂಲತೆ ಬಗ್ಗೆ ಹೇಳಬೇಕೆಂದರೆ, ಲ್ಯಾಪ್ರೋಸ್ಕೋಪಿಕ್ ಚಿಕಿತ್ಸೆಗೆ ತಗುಲುವ ವೆಚ್ಚ ಜಾಸ್ತಿ ಇರುತ್ತದೆ, ಬಡ ರೋಗಿಗಳಿಗೆ ಸ್ವಲ್ಪ ಹೊರೆಯಾಗಬಹುದು, ಮತ್ತು ಈ ಸರ್ಜರಿಗೆ ನುರಿತ ಅನುಭವವಿರುವ ವೈದ್ಯರ ಅವಶ್ಯಕತೆ ಇರುತ್ತದೆ. ಈ ಸರ್ಜರಿಯ ಅಡ್ಡ ಪರಿಣಾಮಗಳು ಜಾಸ್ತಿ ಏನು ಇರೋದಿಲ್ಲ. ಇರೋದರಲ್ಲಿ ಅಂತಂದರೆ 5% ಜನರಲ್ಲಿ ಇದು ಮತ್ತೆ ಕಾಣಿಸುವ ಸಂಭವ ಇರ್ತಾರೆ, ಅಂದರೆ ಅದನ್ನು ರಿಕರೆಂಟ್ ಹರ್ನಿಯಾ ಅಂತ ಹೇಳುತ್ತೇವೆ. ಮತ್ತು 10% ಜನರಲ್ಲಿ ಅಂದರೆ ಈ ಚಿಕಿತ್ಸೆ ಒಳಗಾಗುವ 10% ಜನರಲ್ಲಿ ಸ್ವಲ್ಪ ಪ್ರಮಾಣದ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಈ ಹರ್ನಿಯವನ್ನು ನಾವು ಹೇಗೆ ತಡೆಗಟ್ಟಬಹುದು? ಈ ಹರ್ನಿಯವನ್ನು ತಡೆಗಟ್ಟುವ ಕ್ರಮಗಳು ಅಂದರೆ ಮಲಬದ್ಧತೆ ತೊಂದರೆ, ಅಂದರೆ ಯಾವ ರೋಗಿಗಳಿಗೆ ಮಲಬದ್ಧತೆ ತೊಂದರೆ ಇರುತ್ತದೆ, ಅವರು ಜಾಸ್ತಿ ಹಸಿರು ತರಕಾರಿ ತಿನ್ನುವುದು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನುವುದು ಮತ್ತು ಇತರೆ ಫೈಬರ್ ರಿಚ್ ಅಂದರೆ ಡಯಟ್ಗಳನ್ನು ಅಂದರೆ ಆಹಾರಗಳನ್ನು ಸೇವಿಸೋದ್ರಿಂದ ಈ ಮಲಬದ್ಧತೆ ತೊಂದರೆಯನ್ನು ನಿವಾರಿಸಬಹುದು. ಮತ್ತೆ ಇನ್ನೊಂದು ತಡೆಗಟ್ಟುವ ಕ್ರಮ ಅಂದರೆ ಧೂಮಪಾನ ನಿಲ್ಲಿಸುವುದು. ಏಕೆಂದರೆ ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆ ಜಾಸ್ತಿ ಆಗುತ್ತದೆ, ಮತ್ತು ಇದು ಧೂಮಪಾನ ಮಾಡೋದ್ರಿಂದ ದೇಹದಲ್ಲಿರುವ ಕೊಲಾಜೆನ್ಗೆ ತೊಂದರೆಯಾಗಿ ಅದು ನಮ್ಮ ದೈಹಿಕ ಬಲಹೀನತೆಯನ್ನು ಜಾಸ್ತಿ ಮಾಡುತ್ತದೆ. ಸೊ ಧೂಮಪಾನವನ್ನು ನಿಲ್ಲಿಸಬೇಕಾಗುತ್ತದೆ. ಕೆಮ್ಮಿಗೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ಮತ್ತು ಅದನ್ನು ಮತ್ತೆ ತಡೆಗಟ್ಟುವ ಕ್ರಮಗಳೆಂದರೆ ಅತಿಯಾದ ಭಾರವನ್ನು ಎತ್ತುವಾಗ ಸರಿಯಾದ ಕ್ರಮಗಳನ್ನು ಅಥವಾ ಸರಿಯಾದ ತಂತ್ರಗಳನ್ನು ಬಳಸಿ ಎತ್ತಬೇಕು. ಅದರ ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ತಿನ್ನುವುದರಿಂದ ಸ್ನಾಯುಗಳ ದುರ್ಬಲತೆಯನ್ನು ಕಡಿಮೆ ಮಾಡಬಹುದು. ಇದರಿಂದ ನಾವು ಹರ್ನಿಯವನ್ನು ತಡೆಗಟ್ಟಬಹುದಾಗಿದೆ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿಯವರು ಇಷ್ಟೊತ್ತನ ನಮಗೆ ಹರ್ನಿಯ ಕುರಿತು ತಿಳಿಸಿಕೊಟ್ಟಿದ್ದಾರೆ. ಕೇಳುಗರೆ, ಇವತ್ತು ಹರ್ನಿಯ ಕುರಿತು ತಾವು ಪ್ರಶ್ನೆಗಳನ್ನು ಕೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ ಇರಲಿ, ಮತ್ತು ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದರೆ ಅನುಕೂಲ, ಯಾಕಂದರೆ ಬೇರೆ ಬೇರೆಯವ್ರಿಗೂ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಡಾಕ್ಟ್ರೆ, ಕರೆಗಳಿದ್ದಾವೆ, ನೋಡೋಣ. ಹಲೋ, ಹಲೋ ರೀ, ನಮಸ್ಕಾರ, ಯಾರು ಮಾತಾಡೋದು? ನಾವು ರಾಯಬಾಗಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ಹ್ಞೂ ರೀ, ಡಾಕ್ಟರ್ ಇದ್ದಾರೆ. ಒಬ್ಬರಿಗೆ ಒಂದು 6-7 ವರ್ಷದಿಂದ ಹರ್ನಿ ಆಗಿತ್ತು, ಆಪರೇಷನ್ ಆಗಿತ್ತು ರೀ. ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡಿ. ಹ್ಞೂ ರೀ, ಇಲ್ಲಿ ಒಬ್ಬರಿಗೆ ಒಂದು 6-7 ವರ್ಷದಿಂದ ಹರ್ನಿ ಆಪರೇಷನ್ ಆಗಿತ್ತು. ಹಾಂ ಹೇಳಿ ಸರ್. ಹಾಂ, ಈಗ ಅವ್ರಿಗೆ ನೋವು ಏನಾರ ಐತ್ರಿ? ಅದೇ ಮತ್ತೆ ಆಪರೇಷನ್ ಆಗಿರೋ ಜಾಗದಲ್ಲಿ ಕೆಲವೊಂದ್ಸರಿ ಮತ್ತೆ ಹೊಳ್ಳಿ ಆಗೋ ಚಾನ್ಸಸ್ ಇರುತ್ತೆ. ಇದು 5% ಜನಕ್ಕೆ ಆಗೋ ಚಾನ್ಸಸ್ ಇರ್ತೈತ್ರಿ. ಅದಕ್ಕೆ ಮತ್ತೆ ಬಂದು ಟೆಸ್ಟ್ ಮಾಡಿ ನೋಡ್ಬೇಕಾಗ್ತೈತ್ರಿ. ಮತ್ತೆ ಅದಕ್ಕೆ ಕೆಲವೊಂದ್ಸರಿ ಮತ್ತೆ ಅದು ಆಪರೇಷನ್ ಮಾಡೋ ಅವಶ್ಯಕತೆ ಬರ್ತೈತ್ರಿ. ಹಾಂ, ಯಾವ್ದಕ್ಕೊಂದ್ಸಲ ಎಸ್ ಡಿ ಎಂ ಬಂದು ಭೇಟಿ ಆಗ್ರಿ. ನಮಸ್ಕಾರ. ಬೇರೆ ಕರೆ ಇದೆ ನೋಡೋಣ. ಹಲೋ, ಹಲೋ, ಯಾರ್ರಿ ಮಾತಾಡೋದು? ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಷಯ ಹರ್ನಿ ಆದ್ಮೇಲೆ ಇದೆ ಡಾಕ್ಟರ್? ಹೌದು ಸರ್. ಹರ್ನಿಯ ಈಗ ಎಲ್ಲ ಏಜ್ ಆಗ್ಬಹುದಲ್ಲ ಅದು? ಹೌದು ಸರ್. ಆಮೇಲೆ ಹೆಚ್ಚಾಗಿ ಸಣ್ಣ ಕರಳು, ದೊಡ್ಡ ಕರಳು, ಇಂಟೆಸ್ಟೈನು ಸರ್, ಮತ್ತೆ ಆಪರೇಷನ್ ಒಂದೇ ಆದ್ಯೋ ಅದಕ್ಕೆ ಬೇರೆ ರೀತಿ ಮಾಡಿಕೊತದೆ. ಕೆಲವೇ ತರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದನ್ನ ಕಟ್ಟಿದ್ರೆ ಬರ್ಬರಾಗ್ತದ ಸರ್. ಅದಕ್ಕೆ ಯಾವ್ದು ಪ್ರಾಪರ್ ಸೊಲ್ಯೂಷನ್? ಮತ್ತೆ ಹೆಚ್ಚು ತಿರುಕಿದ್ರೆ ಬಾರ ನಮ್ಕಿಂತ ಬಾರ ಹೆಚ್ಚು ಎತ್ತಿದ್ರೆ ಹರ್ನಿ ಆಗ್ತಂತಾರ? ಅದ್ರ ಹಂಗೆ ಬಿಟ್ರೆ ಲೈಫ್ ಡೇಂಜರ್ ಅದ ಏನು? ಇವೆಲ್ಲ ಸ್ವಲ್ಪ ಹೇಳ್ಬೇಕಾಯ್ತು. ಹರ್ನಿ ಸರ್, ಮೊದಲಿಗೆ ನಿಮ್ ಪ್ರಶ್ನೆ ಅಂದ್ರೆ ಏಜ್ ಯಾವ ಬೇಕಾದ ಏಜ್ ಅಲ್ಲಿ ಆಗ್ಬಹುದು? ಸಣ್ಣ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ವರೆಗೆ ಯಾವ ಬೇಕಾದ ಏಜ್ ಅಲ್ಲಿ ಕಂಡು ಬರ್ತೈತ್ರಿ ಅದು? ಅದಕ್ಕೆ ಟ್ರೀಟ್ಮೆಂಟ್ ಬಂದು ಎಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿನೇ ಮೇನ್ ಟ್ರೀಟ್ಮೆಂಟ್ ರೀ. ಅದಕ್ಕೆ ಔಷಧಿ ಬರೀ ಔಷಧಿ ಗುಳಿಗೆಗಳಿಂದ ಏನೋ ಉತ್ತಮ ಆಗೋದಿಲ್ಲ, ಯಾಕಂದ್ರೆ ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರುತ್ತೆ, ಮಾಂಸಖಂಡಗಳ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನ ಗಟ್ಟಿಪಡಿಸ್ಬೇಕಂತಂದ್ರೆ ಆಪರೇಷನ್ನೇ ಮೊದಲ ಟ್ರೀಟ್ಮೆಂಟ್ ರೀ. ಅದಕ್ಕೆ ಇಲ್ಲ ಸರ್, ರಿಸ್ಕಿ ಆಪರೇಷನ್ ಇಂದ ಆದಷ್ಟು ಬೇಗ ಬಂದು ಕಂಡ್ರೆ ಅದಕ್ಕೆ ಪೇಷಂಟ್ಗೂ ತೊಂದರೆ ಕಡಿಮೆ ಇರ್ತೈತೆ ರೀ. ಲೇಟ್ ಆಗಿ ಬಂದ್ರೆ ಅದು ಕಾಂಪ್ಲಿಕೇಶನ್ ಆಗಿ ಬಂದಾಗ ಸ್ವಲ್ಪ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಅದನ್ನ ಮಾಡ್ತೀರಿ ಸರ್. ಅಲ್ಲ, ಯಾರು ಮಾತಾಡೋದು ನೀವು? ಸರ್, ಅಡ್ವಾನ್ಸ್ ಕಂಟ್ರಿದಾಗ ಇನ್ನೂ ಸರ್ಜರಿ ಬಹಳ ಅಡ್ವಾನ್ಸ್ ಅಲ್ಲ, ಇನ್ನೂ ನಮ್ಮ ಇಂಡಿಯಾದಾಗ ಬಂದಿಲ್ಲ ಸರ್. ಹಲೋ ಹಲೋ, ಯಾರು ಮಾತಾಡೋದು ತಾವು? ಹನುಮಸಾಗರ್ ಅಂತ, ಬಾಲ್ಕೋಟಿ ಸರ್. ಹನುಮಸಾಗರ್ ಅವರೇ, ತಮಗೇನಾದ್ರೂ ಹರ್ನಿ ಆಗಿದೆನಾ? ಅದು ಕರೆಕ್ಟ್. ಬೇರೆಯವರಿಗೆ ಕ್ವಶನ್ ಕೇಳಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ತಾವು ಒಂದೇ ಲಿಸ್ಟ್ ಅಲ್ಲಿ 16 ಪ್ರಶ್ನೆ ಕೇಳ್ತಾ ಹೋದ್ರೆ ಬೇರೆಯವರು ಹರ್ನಿ ಆದವರು ಏನ್ ಮಾಡ್ಬೇಕು? ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಆ ತರ ಏನಾದ್ರು ತೊಂದರೆ ಇದ್ರೆ ಬನ್ನಿ, ಎಸ್ ಡಿ ಎಂ ಬಂದು ಭೇಟಿಯಾಗಿ. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹುಬ್ಬಳ್ಳಿಯಿಂದ ಶಾರದಾ ಮಾತಾಡ್ತೀನಿ. ಶಾರದಾ ಅವ್ರೆ, ಮಾತಾಡ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಮನೆಯವ್ರಿ ಹರ್ನಿ ಆಗಿತ್ರಿ ಸರ್? ಹೌದ್ರಿ ಮೇಡಮ್. ಆಪರೇಷನ್ ಆಗೈತ್ರಿ? ಹೌದಾ? ಆಗೈತಿ. ಯಾವಾಗಾರ ಸ್ವಲ್ಪ ಚುರು ಚುರು ಅಂತ ಚಂತ್ರಿ ಅದು? ಅದು ಮತ್ತೇನಾರ ಹೊಳ್ಳಿ ಏನ ಇದಾಗ್ತೇನ್ರಿ? ಏನ ಈಗ ಆಪರೇಷನ್ ಆಗಿ ಎಷ್ಟು ದಿನ ಆಯ್ತ್ರಿ ಮೇಡಮ್? ಈಗ 4 ತಿಂಗಳು ಆತ್ರಿ. ಹೌದ್ರಿ, ಅಷ್ಟು ಬೇಗ ಅದು ಆದ್ರೆ ಅದು ನೋವು ಇರಲ್ಲ. ಕೆಲವೊಂದ್ಸರಿ ಅದು ನರ ಮತ್ತೆ ಅಲ್ಲಿ ಏನು ಏಟ್ ಬಿದ್ದಾಗ ಹಂಗೆ ಆಗಿರ್ತೈತ್ರಿ. ಬಟ್ ನೋವಿಗೆ ಏನು ಗುಳಿಗೆಗೆ ಸಾಕಾಗತ್ತೆ ರೀ ಅದು? ಮತ್ತೆ ಆಗಿದ್ರೆ ಅದು ತುಂಬಾ ದಿನ ಬೇಕಾಗತ್ತೆ. ಇಷ್ಟು ಬೇಗ ಏನು ಮತ್ತೆ ಮರಕಳಿಸೋದಿಲ್ಲ ರೀ ಅದು? ನೋವು ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಬಂದ್ ಒಂದ್ಸರಿ ಭೇಟಿ ಆಗಿ ತೋರಿಸಿ, ನಾವು ಒಂದ್ಸರಿ ನೋಡಿ ಹೇಳ್ಬಿತೀವಿ ಏನಂತ ಹೇಳಿ. ಅಷ್ಟೇನಿಲ್ರಿ, ಬರಿ ಬನ್ನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಸರ್ ಹಲೋ ಹಲೋ ಹಲೋ ಹಲೋ ಡಾಕ್ಟ್ರೆ, ಮುಖ್ಯವಾಗಿ ಹರ್ನಿಯ ಬರಲಿಕ್ಕೆ ಕಾರಣ ಏನಂತೀರಿ? ಹರ್ನಿಯಾ ಅಂತಂದ್ರೆ ಸರ್ ಅದು ಯಾವ ಬೇಕಾದ ಏಜಲ್ಲಿ ಬರೋದು, ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಮ ದೇಹ ಯಾವಾಗ ದುರ್ಬಲ ಆಗಿರುತ್ತೆ ಆ ಟೈಮಲ್ಲಿ ಜಾಸ್ತಿ ಬರುತ್ತೆ. ದುರ್ಬಲ ಯಾವಾಗ ಆಗುತ್ತೆ ಅಂದ್ರೆ ಯಾರಿಗೆ ಜಾಸ್ತಿ ಕೆಮ್ಮು ಜಾಸ್ತಿ ಇರುತ್ತೆ, ಈಗ ಟಿಬಿ ಕಾಯಿಲೆ ಅಸ್ತಮದಿಂದ ಬಳಲ್ತಿರೋರಿಗೆ ಜಾಸ್ತಿ ಕೆಮ್ಮಿ ಅವ್ರಿಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದ್ರೆ ಅಬ್ಡೋಮಿನಲ್ ಪ್ರೆಷರ್ ಅಂತ ಹೇಳ್ತೀವಿ ಸರ್, ಅಬ್ಡೋಮಿನಲ್ ಪ್ರೆಷರ್ ಜಾಸ್ತಿ ಆದಾಗ ಆಲ್ರೆಡಿ ಎಲ್ಲದು ವೀಕ್ ಪಾಯಿಂಟ್ ಅಲ್ಲಿ ಇರುತ್ತಲ್ಲ ಆ ಜಾಗದಿಂದ ಒಳಗಡೆ ಕರಳು ಹೊರಗಡೆ ಬರುತ್ತೆ, ಅದಕ್ಕೆ ಹರ್ನಿ ಆಗುತ್ತೆ ಸರ್. ಅಲ್ಲ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಹರ್ನಿಯ ಕಾಣಿಸ್ಕೊಳ್ಳುತ್ತೆ, ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಹರ್ನಿಯ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅವಾಗೂ ಅಬ್ಡೋಮಿನಲ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ತಾಯಿ ಮಗು ಹೆರ್ತಿರ್ಬೇಕಾದ್ರೆ ಒಳಗಡೆ ಮಗು ಬೆಳೆತಿರ್ಬೇಕಾದ್ರೆ ಅಬ್ಡೋಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದೊಂದು ರೀಸನ್ ಇರುತ್ತೆ ಸರ್. ನೋಡೋಣ ಮುಂದಿನ ಕರೆ ಇದೆ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ ನಮಸ್ಕಾರ, ಯಾರು ಮಾತಾಡೋದು? ಸರ್ ಇಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕಿನಿಂದ. ಯಾರ ಹೆಸರು ತಮ್ದು? ಭೀಮನಗೌಡ ಅಂತಂದು. ಭೀಮನಗೌಡ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ, ಒಂದೇ ಪ್ರಶ್ನೆ ಕೇಳ್ರಿ. ಸರ ಹೇಳಿ ಸರ್. ಕೊಡ್ರಿ. ನನ್ಗ ಆಲ್ರೆಡಿ ಹರ್ನಿ ಆಗಿತ್ತು. ಹೌದು. ಈಗ ಒಂದೂವರೆ ವರ್ಷ ಆಯ್ತು ಆಪರೇಷನ್ ಮಾಡಿಸ್ಕೊಂಡಿನಿ. ಹೌದು. ಈಗ ಅದರಿಂದ ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ಬೇಕು ಊಟದ್ದು? ಅದು ಊಟ ಅಂದ್ರೆ ಈ ಸರಿ ಹರ್ನಿಯ ಆಪರೇಷನ್ ಆಗಿದ್ರೆ ಫಸ್ಟ್ 3 ತಿಂಗಳು ನಾವು ಹೇಳಿರ್ತೇವೆ, ಜಾಸ್ತಿ ಭಾರ ಎತ್ತಕ್ ಹೋಗ್ಬೇಡಿ, ಜಾಸ್ತಿ ಮಲವಿಸರ್ಣೆ ಸಲೀಸಾಗೋ ತರ ಜಾಸ್ತಿ ತರಕಾರಿ ಹಣ್ಣು ಹಂಪಲ ಎಲ್ಲ ತಿಂದಿ ಅಂತ ಹೇಳ್ತೀವಿ. 3 ತಿಂಗಳು ಆದ್ಮೇಲೆ ಅದು ರೆಗ್ಯುಲರ್ ಆಕ್ಟಿವಿಟಿ ಮಾಡ್ಬೋದು ಸರ್, ದೈನಂದಿನ ಚಟುವಟಿಕೆ ಮುಂಚೆ ಹೆಂಗೆ ಮಾಡ್ತಿದ್ರಲ್ಲ ಅದೇ ಥರ ಮಾಡ್ಬೋದು. ಅಷ್ಟು ಮೀರಿ ನೀವು ಕರೆಕ್ಟಾಗಿ ಪ್ರೋಟೀನು ಎಲ್ಲ ಕರೆಕ್ಟಾಗಿ ಆಹಾರ ಊಟ ಮಾಡ್ಬೇಕ್ರಿ. ಅದ್ರ ಜೊತೆಗೆ ಯಾವಾಗಲೇ ಆದ್ರೂ ತೂಕ ಜಾಸ್ತಿ ಎತ್ತುವುದು, ನಿಮ್ಮ ಕಸುಮೀರಿ ತೂಕ ಎತ್ತೋದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸರ್. ಹಾಂ ಸರ್, ಅದಾದರೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಓಕೆ. ಹಲೋ ಇನ್ನೊಂದು ಕರೆ ಇದೆ. ಹಲೋ ನಮಸ್ಕಾರ ರೀ, ಯಾರು ಮಾತಾಡೋದು? ತಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಡ್ರಿ. ಲಾಲ್ ಮೊಹಮ್ಮದ್. ಹಾಂ ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ರಿ, ನೆಟ್ವರ್ಕ್ ಇದ್ ಕಡೆ ಸ್ವಲ್ಪ ಬಂದು ಮಾತಾಡಿ. ಆಪರೇಷನ್ ಆಗಿದೆ, ಇದಕ್ಕೆಲ್ಲ ಕಾರಣಗಳು ಏನಂತ ಕೇಳಬೇಕಾಗಿದೆ. ಹಲೋ ಹರ್ನಿಯಾಗೆ ಕಾರಣ ಏನಂತ? ಎರಡೆರಡು ಮೂರು ಮೂರು ಸಲ ಆಪರೇಷನ್ ಆಗಿದೆ. ಆದ್ರೂ ಪುನಃ ಪುನಃ ಆಪರೇಷನ್ ಆಗಿದೆ, ಅದು ಹಾಲಿಕ್ಕೆ ಕಾರಣ ಏನು? ಮತ್ತೆ ಅದಕ್ಕೆ ಆಹಾರ ಏನಾರು ತಿಂದ್ರೆ ಬರ್ತದೆ ಅಥವಾ ಬರಂಗಿಲ್ಲ ಅಂದ್ರೆ ಅದು ಒಂದೇ ಜಾಗದಲ್ಲಿ ಮತ್ತೆ ಮತ್ತೆ ಆಗ್ತಿದೆ ಅಂತಂದ್ರೆ ಇದು ಜನರಲ್ ಅವ್ರ ಅಬ್ಡೋಮಿನಲ್ ಮಸಲ್ ವೀಕ್ ಇರುತ್ತೆ, ಇವ್ರ ಅಬ್ಡೋಮಿನಲ್ ಅಂದ್ರೆ ಮಾಂಸ ಕಂಡಗೆ ಇರ್ತ ಸ್ನಾಯುಗಳೆಲ್ಲ ಸ್ವಲ್ಪ ವೀಕ್ ದುರ್ಬಲ ಇರೋದ್ರಿಂದ ಮತ್ತೆ ಮತ್ತೆ ಆಗ್ತಿರುತ್ತೆ. ಅದ್ ಬಿಟ್ಟು ಅದು ಆಪರೇಷನ್ ಆದ್ಮೇಲೆ ನೀವು ಸರಿಯಾಗಿ ತೂಕ ಇನ್ನೂ ಜಾಸ್ತಿ ಆಗ್ತಾ ಇದ್ರೆ ಅಥವಾ ನಿಮ್ಗೆ ಮತ್ತೆ ಆಪರೇಷನ್ ಆದ್ಮೇಲೆ ಮಲಬದ್ಧತೆ ಇದು ಪ್ರಾಬ್ಲಮ್ ಹಂಗೆ ಕಂಟಿನ್ಯೂ ಆಗ್ತಾ ಇದ್ರೆ, ಅದ್ ಬಿಟ್ಟು ಮತ್ತೇನು ಆಪರೇಷನ್ ಆದ್ಮೇಲೆ ನಿಮ್ದೇನು ಶ್ವಾಸಕೋಶದ ಕೆಮ್ಮು ನೆಗಡಿ ಹಂಗೆ ಜಾಸ್ತಿ ಇದ್ರೆ ಇದು ಆಪರೇಷನ್ನ ಫೇಲ್ಯೂರ್, ಇದು ಆಪರೇಷನ್ಗೆ ಮತ್ತೆ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಎಲ್ಲ ಟ್ರೀಟ್ಮೆಂಟನ್ನು ಮತ್ತೆ ತಗೋಬೇಕಾಗತ್ತೆ. ತುಂಬ ಧನ್ಯವಾದಗಳು, ನಮಸ್ಕಾರ ರೀ, ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾನು ಶಿರೋಡದಿಂದ ರೇಮತಿ ಕೇಳೋದು, ಉದಯ ಟೇಲರ್ ಸರ್. ಉದಯ ಟೇಲರ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ, ನಮಸ್ಕಾರ. ನಮಸ್ಕಾರ. ಈಗ ಸರ್ ಹರ್ನಿ ಸಂಬಂಧ ತರಕಾರಿಗಳ ಬಗ್ಗೆ ಹೇಳಿದ್ರೆ ಸರ್? ಹೌದು ಸರ್, ಮಾತಾಡಿ. ಹೌದು ಸರ್, ಹೇಳಿ. ಹಲೋ, ತಾಂತ್ರಿಕ ದೋಷದಿಂದ ಅವ್ರ ಕರೆ ಕಟ್ ಆಗಿದೆ. ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಸರ್ ಇಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೆಣಸ್ನಾಳ ಅಂತ. ಮೆಣಸ್ನಾಳ ಅವರೇ ಮಾತಾಡಿ, ಡಾಕ್ಟರ್ ಇದಾರೆ, ನೇರವಾಗಿ ಕೇಳಿ ಪ್ರಶ್ನೆನ. ಅಲ್ಲ ಹರ್ನಿಯ ಬಗ್ಗೆ ಅಲ್ಲ ಸರ್? ಹೌದು, ಹರ್ನಿಯ ಕುರಿತು ಇವತ್ತಿನ ವಿಷಯ. ಸರ್ 2018 ನಾನು ಬಲಭಾಗಕ್ಕೆ ಜಜ್ಜೆಗ ಹರ್ನಿಯ ಆಪರೇಷನ್ ಆಯ್ತು ಸರ್. ಆಮೇಲೆ ನನಗೆ 58 ವರ್ಷ ಸರ್ ಅವಾಗ. ಹೌದು ಸರ್. ಅದಾದ್ಮೇಲೆ ನನಗೆ ಇದು ಚೆಕ್ ಕಡಿಮೆ ಆಗೈತೆ ಸರ್. ಏನು ಕಡಿಮೆ ಇದೆ? ಅಲ್ಲ ಸೆಕ್ಸ್ ಅವೈಲಬಿಲಿಟಿ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದ್ರಿ ತಮ್ಮದು? ಇಲ್ಲಿ ಮೋಟ್ರ್ ಬರೋದು ತೆಣಿಕೆ ರಿಸೆಸ್ ಮಾಡ್ಬೇಕು ಸರ್. ಹೌದು, ಓಕೆ. ಅಲ್ಲ ನೀವು ಏನು ಹೇಳ್ತಾ ಇದ್ರೆ ಅದು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ನಿಧಾನವಾಗಿ ಹೇಳಿ ಸ್ವಲ್ಪ. ಹಲೋ, ತಾಂತ್ರಿಕ ದೋಷದಿಂದ ಕಟ್ ಆಗಿದೆ. ಹಲೋ ಹಲೋ ಸರ್, ಪ್ರೊಡಕ್ಟ್ ಇದ್ದವ್ರಿಗೆ ಹರ್ನಿ ಆಗಬೇಕಂತ ಏನಿಲ್ಲಲ್ಲ. ಈಗ ಕೆಡ್ಡಿ ರೂಪ. ಯಾರು ಮಾತಾಡ್ತಾ ಇರೋದು? ಹನುಮಸಾಗರ್ ಪತ್ರ. ಯಾರೇ? ಹನುಮಸಾಗರ್ ಪತ್ರ ಸರ್. ಹನುಮಸಾಗರ್ ಅವರೇ, ಅವಾಗ್ಲೇ ಕೇಳಿ ಮಾತಾಡಿದ್ರಿ. ಕ್ಲೈಂಟ್ಸ್ ಅವರೇ. ಏನಾಯ್ತು ಸರ್? ಅಂದ್ರೆ ಯೂರಿನ್ ಗಿರಿನ್ ಟ್ರಬಲ್ ಆಗ್ತದೆ, ಆದ್ರೆ ಅದಕ್ಕೆ ಹರ್ನಿ ಆಗ ಸಂಬಂಧ ಏನು ಸರ್? ಇನ್ನೊಂದ್ಸರಿ ಕೇಳಿ ಸರ್ ಪ್ರಶ್ನೆ, ನೀಟಾಗಿ ಕೇಳಿ. ಏ ಸರ, ಇದು ಹರ್ನಿಯ ಈ ನಮಗ್ ಪ್ರೊಸ್ಟೇಟ್ ಗ್ಲಾಂಡ್ ಸರ್ ಪ್ರಾಬ್ಲಮ್, ಯೂರಿನ್ ಪ್ರಾಬ್ಲಮ್ ಅದಾರೆ, ಹುಡುಗರಿಗೆ ಸ್ವಲ್ಪ ಕಿಣಕ ಅವ್ರಿಗೆ ಹರ್ನಿ ಆಗುದು. ಹೌದೌದು, ಪ್ರೊಸ್ಟೇಟ್ ಪ್ರಾಬ್ಲಮ್ ಇದ್ದಾಗ ಯಾರು ಮೂತ್ರ ಮಾಡ್ಬೇಕಾದ್ರೆ ಯಾರು ಬಹಳ ತಿನಿಕೆ ಎಲ್ಲ ಮಾಡ್ತಾರಲ್ರಿ, ಅವ್ರಿಗೆ ಜಾಸ್ತಿ ತಿನ್ಕೋದ್ರಿಂದ ಅಬ್ನಾರ್ಮಲ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಅಲ್ಲಿ ಹರ್ನಿಯ ಕಂಡು ಬರೋ ಚಾನ್ಸಸ್ ಇರುತ್ತೆ ಸರ್. ಅದಕ್ಕೆ ರೆಮಿಡಿ ಮಾಡ್ಕೋಬೇಕಂತ. ಹೌದು ಸರ್, ಹೌದು ಹೌದು, ಅದನ್ನ ಟ್ರೀಟ್ಮೆಂಟ್ ಅಲ್ಲಿ ತಗೋಬೇಕು ಸರ್. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸಿಗ್ಲಿಯಿಂದ ಹರೇ ವನ್ಕೇರಿ ಅಂತ ಹೇಳಿ ಸರ್. ಹರೇ ವನ್ಕಿ ಅವರೇ ಮಾತಾಡ್ರಿ. ಹೌದು, ನನಗೆ 70 ವರ್ಷ ರೀ. ನಮಸ್ಕಾರ ರೀ. ನಮ್ದು ಡೌಟ್ ಏನಂದ್ರೆ ಸರ್, ಈ ಕಾನ್ಸ್ಟಿಪೇಷನ್ಗೂ ಹರ್ನಿಯಾಕ್ಯೂ ರಿಲೇಷನ್ ಐತೆನಾ ಪ್ರೆಸ್ ಮಾಡೋದ್ರಿಂದ ಆಗಿದೆಲ್ಲ? ಹೌದು ಸರ್, ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಾನ್ಸ್ಟಿಪೇಷನ್ ಅಂದ್ರೆ ಯಾರ್ದು ಮಲಬದ್ಧತೆ ಕಾರ್ಯಕ್ರಮ ಇದು ಜಾಸ್ತಿ ಇರುತ್ತಲ್ಲ ಸರ್, ಮಲಬದ್ಧತೆ ಪ್ರಾಬ್ಲಮ್, ಅವರು ಜಾಸ್ತಿ ತಿನಿಕೆ ಮಾಡೋದ್ರಿಂದ ಅವಾಗೂ ನಮ್ಮ ಪ್ರೆಷರ್, ಅಬ್ಡೋಮಿನಲ್ ಪ್ರೆಷರ್ ಅಂತ ಏನ್ ಹೇಳ್ತೀವಲ್ಲ ಅದು ಜಾಸ್ತಿ ಆಗತ್ತೆ. ಸೊ ಜಾಸ್ತಿ ಆದಾಗ ಅವರಲ್ಲಿ ಹಂಗೆ ಬಹಳ ದಿನಗಳದ ಹಂಗೆ ತೊಂದರೆ ಇದ್ರೆ ಹರ್ನಿ ಆಗೋ ಚಾನ್ಸಸ್ ಇರುತ್ತೆ ಸರ್ ಅವ್ರಿಗೆ. ಕಾನ್ಸ್ಟಿಪೇಷನ್ ಅಂದ್ರೆ ಸರ್ ಅದು ಮಲಬದ್ಧತೆ, ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂತಾರೆ ನಾವು ಇದು ನಾರು ಇದು ಪದಾರ್ಥ ಅಂದ್ರೆ ಫೈಬರ್ ಜಾಸ್ತಿ ಇರೋ ಪದಾರ್ಥಗಳನ್ನ, ಹಸಿರು ತರಕಾರಿ, ಹಣ್ಣು, ಹಂಪಲು, ಅದೆಲ್ಲ ಯುಕ್ತ ಪದಾರ್ಥ ಎಷ್ಟು ತಗೋತೇನೆ. ಹಾ ಸರ್, ನಮ್ಗೆ ಅದು ಕಾನ್ಸ್ಟಿಪೇಷನ್ ಆಗೇ ಬಿಡ್ತೈತಿ, ಯಾಕಂದ್ರೆ ಈ ಗುಳಿಗೆ ತಗೋತೀವಲ್ರಿ, ಬಿಪಿ ಗುಳಿಗೆ, ಶುಗರ್ ಗುಳಿಗೆ. ಮತ್ತೆ ಇನ್ನೊಂದು ಸರ್, ಜನರಲ್ ಏನಿದೆ ಅಂತಂದ್ರೆ ದಿನಾನು ಅವರು ಮಲವಿಸರ್ಜನೆ ಮಾಡ್ಬೇಕಂತ ಅನ್ಕೋತಾರೆ ಜನಸಾಮಾನ್ಯರು, ಅದು ಅವಶ್ಯಕತೆ ಇರಲ್ಲ ಸರ್. ವಯಸ್ಸಾಗ್ತಿದ್ದಂಗೆ ಸ್ವಲ್ಪ ಕರಳು ಮೂಮೆಂಟು ಕಡಿಮೆ ಇರುತ್ತೆ, ಸೊ 2 ದಿನಕ್ಕೊಂದ್ಸರಿ ಅದು ಮಲವಿಸರ್ಜನೆ ಮಾಡಿದ್ರು ನಾರ್ಮಲ್ ಸರ್, ಅದು ಅದಕ್ಕೇನು ವರಿ ಮಾಡ್ಕೊಳ್ಳೋಂಥದ್ದು ಇರಲ್ಲ, ಅದಕ್ಕೂ ಕಾನ್ಸ್ಟಿಪೇಷನ್ ಅಂತೂ ಅನ್ನೋದಿಲ್ಲ ಸರ್. ಓಕೆ, ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಮಂಜುನಾಥ್ ನಾಡಗೇರ್ ಅಂತ ರೀ, ಹಳೆ ಹುಬ್ಳಿಯಿಂದ. ನಾಡಗೇರ್ ಅವ್ರೆ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿಲ್ಲ. ಹರ್ನಿಯ ಕುರಿತು ನಾವು ಮಾತನಾಡ್ತಾ ಇದೀವಿ, ತಮಗೆ ಹರ್ನಿಯ ಆಗಿದೆನಾ? ಇಲ್ರಿ, ಅಂದ್ರೆ ನಮ್ಮ ತಾಯಿಯವ್ರಿಗೆ ಆಗಿತ್ತು, ಅದ್ರ ಸ್ವಲ್ಪ ಮಾಹಿತಿ ಬೇಕಾಯ್ತದೆ. ಕೇಳಿ ಕೇಳಿ. ಹಲೋ, ಹಾ ಹೇಳಿ ಸರ್, ಕೇಳಿ ಕೇಳಿ. ಸರ್, ಅದು ಬರೋಕ್ಕಿಂತ ಮುಂಚೆನೆ ಏನು ಕ್ರಮ ತಗೋಬೇಕಂತಂದ್ರೆ, ಜಾಸ್ತಿ ಅದು ತೂಕ ಎತ್ತೋದೆಲ್ಲ ಮಾಡಬಾರ್ದು ಸರ್, ಮತ್ತೆ ಕೆಮ್ಮು ಅದು ಇದ್ರೆ ಬೇಗ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದು ಬಂದ ಮೇಲೆ ಏನಂತಾರೆ, ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಟ್ರೀಟ್ಮೆಂಟ್ ಇರುತ್ತೆ ಸರ್, ಅದಕ್ಕೆ ಆಪರೇಷನ್ ಮಾಡಿನೇ ಅದಕ್ಕೆ ಚಿಕಿತ್ಸೆ ತಗೋಬೇಕಾಗತ್ತೆ. ಇಲ್ಲ ಇಲ್ಲ ಸರ್, ಟ್ಯಾಬ್ಲೆಟ್ ಇಂಜೆಕ್ಷನ್ ಅದೇನು ಕೊಟ್ಟರು ಅದು ಹರ್ನಿಯ ಕಡಿಮೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಮಾಂಸಖಂಡ ದುರ್ಬಲ ಇರೋದ್ರಿಂದ ಅದು ಒಳಗಡೆ ಕರಳು ಹೊರಗೆ ಬರ್ತಿರತ್ತೆ. ಸೊ ಗುಳಿಗೆ ಔಷಧಿ ಕೊಡೋದ್ರಿಂದ ಯಾವುದೋ ಸ್ಟ್ರೆಂತ್ ಮಾಡೋಕ್ಕಾಗಲ್ಲ ಮಾಂಸಖಂಡಗಳನ್ನ, ಅದಕ್ಕೆ ಆಪರೇಷನ್ ಮಾಡಿ ಅದನ್ನು ಬಲಪಡಿಸಬೇಕಾಗತ್ತೆ ಸರ್. ಅದು ಮುಂಜಾಗ್ರತೆ ಏನು ತಗೋಬೇಕಂದ್ರೆ, ಅದಕ್ಕೆ ಮುಂಜಾಗ್ರತೆ ತೂಕ ಅದು ಜಾಸ್ತಿ ಎತ್ತಕ್ಕೆ ಹೋಗ್ಬಾರ್ದು ಸರ್, ತೂಕ ಜಾಸ್ತಿ ಎತ್ತೋದು ಮಾಡಬಾರ್ದು, ಮತ್ತೆ ಮಲಬದ್ಧತೆ ಏನು ತೊಂದರೆ ಇದ್ರೆ ಅದಕ್ಕೆ ಕರೆಕ್ಟಾಗಿ ಆಹಾರ ಸೇವಿಸಿ ಆರಾಮಾಗಿ ಜಾಸ್ತಿ ತಿನ್ನಿಕ್ಕಿ ಮಲ ವಿಸರ್ಜನೆ ಮಾಡೋದು ಅಥವಾ ಮೂತ್ರ ವಿಸರ್ಜನೆ ಮಾಡೋದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ, ಹೇಳ್ರಿ, ಯಾರು ಮಾತಾಡೋದು? ಕಡಗೇರಿಯಿಂದ ಅಡವ್ಯಪ್ಪ ಅಗಲೇ ಮಾತಾಡೋದು ಸರ್. ಅಡವ್ಯಪ್ಪ ಅವರೇ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ ಮಾತಾಡಿ. ಒಳ್ಳೆ ಸರ, ನಾನು ಈಗ ಹರ್ನಿಯಾಗಿ 2 ವರ್ಷ ಆದ್ರಿ ಸರ್, ನಾನು ಆಪರೇಷನ್ ಮಾಡ್ಕೊಂಡ್ಬಂದ್ರಿ. ಹೌದು ಸರ್. ಹಾ ಸರ್, ಅದು ಈ ಗೆಜ್ಜೆ ಆಗೋದು ಚೈನ್ ಚೈನ್ ಸಾಕು ಇರ್ತೈತಿ, ಅದು ಕೈ ಹತ್ತಲಾಗಿದ್ರಿ, ಅದಾಗ ನಡೆಯೋಣ ಸ್ವಲ್ಪ ಅದು ತ್ರಾಸ ಮಾಡಲಾಗಿತ್ತು. ಹಾ ಸರ್, ಅದನ್ನ ತೆಗಿಬಹುದೇನ್ರಿ ಸರ್? ಇಲ್ಲ ಸರ್, ಅದು ತೆಗಿಯೋದು ನಿಮಗೆ ಅಷ್ಟೊಂದೇನು ಭಾಳ ತೊಂದರೆ ಆಗ್ತಿದ್ರೆ ಅಷ್ಟೇ ಬೇಕಾಗತ್ತೆ, ಇಲ್ಲಾಂದ್ರೆ ತೆಗಿಯೋನ ಅವಶ್ಯಕತೆ ಇರಲ್ಲ ಸರ್. ಅದು ಕೆಲವೊಂದು ಸಾರಿ ಏನು ಹರ್ನಿ ಆಪರೇಷನ್ ಮಾಡ್ಬೇಕಾದ್ರೆ ಒಂದು 100ರಲ್ಲಿ 5% ಜನಕ್ಕೆ ಈ ಥರ ನೋವು ಕಾಣಿಸ್ಕೊಳ್ತದೆ ಸರ್. ಆಪರೇಷನ್ ಆದಮೇಲೆ ಮೂರು ತಿಂಗಳಾದ್ಮೇಲೆ ನೋವು ಇರೋ ಚಾನ್ಸಸ್ ಇರುತ್ತೆ. ಅದೊಂದು ಸಾರಿ ಬನ್ನಿ ಸರ್, ಅದು ಪರೀಕ್ಷೆ ಮಾಡಿ ಹೇಳ್ಬೋದು ಅದ್ರ ಬಗ್ಗೆ ಏನಂತೇಳಿ. ಯಾವ್ದಕ್ಕೂ ಒಂದ್ಸಲ SDM ಹಾಸ್ಪಿಟ್ಲಿಗೆ ಬನ್ನಿ, ಬಂದು ಡಾಕ್ಟರ್ ಇರ್ತಾರೆ ಭೇಟಿಯಾಗಿ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಸರ್, ನಾನು ಶಿವಲಿಂಗಯ್ಯ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಘರ ತಾಲೂಕು ಮೂಳ್ಕೊಡದಿಂದ ಮಾತಾಡಿದ್ರೆ. ಶಿವಲಿಂಗಯ್ಯ ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಡಾಕ್ಟರ್ ಸರ್, ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಹರ್ನಿಯ ನಮ್ಮ ಜೀವನದಾಗ ಆಗಲೇಬಾರ್ದು ಅಂದ್ರೆ ನಾವೇನು ಪಾಲಿಸ್ಬೇಕ್ರಿ ಸರ್? ಜೀವನದಲ್ಲಿ ಆಗ್ಲೇಬಾರ್ದಂದ್ರೆ ಸರ್ ನಾವು ಸರಿಯಾದ ಕ್ರಮ ಅಂತಂದ್ರೆ ಇದೆ ಏನೂ ಇಲ್ಲಂದ್ರೂ ಒಂದು 3% ಜನರಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಸರ್. ನಮ್ಮ ಇಂಡಿಯನ್ ಜನಸಂಖ್ಯೆಯಲ್ಲಿ 27% ಪುರುಷರಲ್ಲಿ ಆಗೋ ಚಾನ್ಸಸ್ ಇರುತ್ತೆ, ಮಹಿಳೆಯರಲ್ಲಿ 3% ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದರೂ ತಡೆಗಟ್ಟಬಹುದು ಹೆಂಗಂತಂದ್ರೆ ನಿನ್ನಾರು ನಿಮ್ಗೆ ಶಕ್ತಿ ಮೀರಿ ಭಾರ ಎತ್ತೋದೆಲ್ಲ ಮಾಡಬಾರ್ದು ಸರ್. ಅದ್ರ ಜೊತೆಗೆ ನಿಮ್ಗೇನು ಮಲಬದ್ಧತೆ ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಅದನ್ನ ಬೇಗ ಟ್ರೀಟ್ಮೆಂಟ್ ತಗೋಬೇಕು. ನಿಮ್ಗೇನು ಬಹಳ ದಿನಗಳಿಂದ ನೀವು ಕೆಮ್ಮಿಯಿಂದ ಅದೇನು ಬಳಲ್ತಿದ್ರೆ ಹೋಗಿ ಡಾಕ್ಟರ್ನ ಕಾಣಿ ಕೆಮ್ಮಿಗೆ ಔಷಧಿ ಬೇಗ ತಗೋಬೇಕ್ರಿ. ಇಂಥದ್ದನ್ನೆಲ್ಲ ಮತ್ತೆ ಹೆಣ್ಮಕ್ಳಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವನ್ನೆಲ್ಲ ಪ್ರೆಗ್ನೆನ್ಸಿ ತಡೆಗಟ್ಟೋಕ್ಕಾಗಲ್ಲ, ಬಟ್ ಮಿಕ್ಕಿದೆಲ್ಲಾನು ಭಾರ ಎತ್ತುವುದು ಮಲಬದ್ಧತೆ ಅವನ್ನೆಲ್ಲಾನು ಅವಾಯ್ಡ್ ಮಾಡ್ಬೇಕು ಸರ್. ಸರ್ ಇನ್ನೊಂದು ಪ್ರಶ್ನೆ, ಮಹಿಳೆಯರಲ್ಲಿ ಯಾಕೆ ಕಡಿಮೆ ರೀ ಪುರುಷರಲ್ಲಿ ಯಾಕೆ ಇರ್ತಾರೆ? ಪುರುಷರಲ್ಲಿ ಸರ್ ಅವರು ಯಾರು ಪುರುಷರಲ್ಲಿ ಅಂತಾರೆ, ಯಾರು ಸ್ಟರ್ನೆಸ್ ಆಕ್ಟಿವಿಟಿ ಅಂದರೆ ಇವರು ಭಾಳ ಕೆಲಸ ಮಾಡ್ತಿರ್ತಾರಲ್ಲ ಸರ್, ಅವ್ರಿಗೆ ಅದಕ್ಕೆ ಜಾಸ್ತಿ ಕಂಡು ಬರುತ್ತೆ. ಮತ್ತು ಅದರಲ್ಲಿ ಏನಾಗುತ್ತೆ ಅಂದರೆ ಪುರುಷರಲ್ಲಿ ಅಂದರೆ ಬೀಜ್ ಅಂತ ಏನು ಹೇಳ್ತೀವಲ್ಲ ನಾವು ವೃಷನ, ಅದು ಡೆವಲಪ್ಮೆಂಟ್ ಆಗ್ತಿರ್ಬೇಕಾದ್ರೆ ಅದು ಹೊಟ್ಟೆ ತಾಯಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅದು ಬೀಜ ಹೊಟ್ಟೆಯಲ್ಲಿರುತ್ತೆ. ಅದು ಬೆಳೀತಾ ಬೆಳೀತಾ ನಾವು ಡೆಲಿವರಿ ಆದ ತಕ್ಷಣ ಅದು ಬೀಜ ಕೆಳಗಡೆ ಜಾಗದಲ್ಲಿ ಬರುತ್ತೆ. ಸೊ ಅಲ್ಲಿ ಒಂದು ರಂಧ್ರ ಇರುತ್ತೆ ಆ ಸಮಯದಲ್ಲಿ, ಹಿಂಗಾಗಿ ನಾವು ಪುರುಷರಲ್ಲಿ ಡಿಫೆಕ್ಟ್ ಏನು ಇರುತ್ತಲ್ಲ ಅದು ರಂಧ್ರದ ಮೂಲಕ ಪ್ರೆಷರ್ ಜಾಸ್ತಿ ಆಗ ಅದರದ್ದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಓಕೆ ಸರ್, ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಾ ಇಲ್ಲಿ ಪಣಿಗಿಟ್ಟಿಯಿಂದ ಪಾಪಣ್ಣ ಅಂತ ಮಾತಾಡಿದ್ರಿ. ನಮಸ್ಕಾರ ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಹಾಂ ನಮಸ್ಕಾರ ರೀ. ನಮಸ್ತೆ ಸರ್, ಹೇಳಿ ಸರ್. ನನಗೆ 31 ವರ್ಷದಿಂದ ಆಪರೇಷನ್ ಆಗಿತ್ತು ಹರ್ನಿ. ಹಾಂ ಸರ್. ಅದಕ್ಕಿಂತ ಮೊದಲು 9 ವರ್ಷ ತೊಂದರೆ ಒಳಗಿತ್ತು, ಈಗ ನಮ್ಮ 31 ವರ್ಷ ಆಪರೇಷನ್ ಆಗಿ ಯಾವಾಗ ಯಾವಾಗ ಸ್ವಲ್ಪ ನೋಯ್ತೈತ್ರಿ, ಅದಕ್ಕೇನು ಕಾರಣ ಅನ್ಬೇಕ್ರಿ? ಅದೇ ಏನು ಸರ್, ಯಾವಾಗ ಸರಿ ಏನು ಬೇರೆ ಏನು ಸಮಸ್ಯೆ ಇರ್ಬೋದು ಸರ್, ಅದು ಬಂದು ಕಾಣಬೇಕಾಗತ್ತೆ. ಇಲ್ಲ ಅದೇ ಜಾಗದಲ್ಲಿ ಮತ್ತೆ ಏನಾದ್ರು ಊತಾಗೀತ ಆಗಿದ್ರೆ ಅದು ಮತ್ತೆ ಆಗಿರೋ ಸಂಭವ ಇರುತ್ತದೆ. ಹಂಗೇನಾದ್ರು ಇದ್ರೆ ನೋಡ್ಬೇಕು ಸರ್ ಅದ್ರ ಬಗ್ಗೆ ನಾವು. ಹಂಗೇನಿದ್ರೆ ಹಂಗೇನಾಗಿಲ್ಲ, ಹೊಲಿಗೆ ಹಾಕಿದ್ದೇನು ಇರ್ತದಲ್ರಿ. ಹಾಂ ಸರ್. ಅದು ಕಾಚಾದಂತಲ್ಲೆಲ್ಲ ಚುಟು ಚುಟಾದ್ರು ನೋಸ್ತಾಗ ಆಗತ್ತೆ ಯಾವಾಗ ಅಷ್ಟೇ. ಹಾ ಹಂಗೇನದೇನು ಅದು ವರಿ ಮಾಡ್ಕೊಂಡ್ ಸಮಸ್ಯೆ ಏನಲ್ಲ ಸರ್. ಅದೇ ಯಾವ್ದಕ್ಕೂ ಒಂದ್ಸಲ SDM ಹಾಸ್ಪಿಟ್ಲಿಗೆ ಬನ್ನಿ, ಬಂದ್ ಭೇಟಿ ಆಗ್ರಿ ಡಾಕ್ಟರ್ನ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಬಸವರಾಜ್ ಪ್ರಶ್ನೆ ಕೇಳಿ. ಹೌದು ಸರ್, ಬರ್ರಿ ಸರ್, ನಾವು SDM ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇರ್ತೀವಿ, ಬಂದು ತೋರಿಸ್ರಿ. ಬುಧವಾರ ದಿನ ಸಿಗ್ತೀವಿ ನಾವು ನಿಮಗೆ. ಬುಧವಾರ ದಿನ ಇರ್ತೀವಿ ಸರ್. ಹೌದು ಸರ್, ಫಸ್ಟ್ ಪರೀಕ್ಷೆ ಮಾಡ್ತೀವಿ, ಆಮೇಲೆ ನಿಮ್ಗೊಂದು ದಿನಾಂಕ ಕೊಡ್ತೀವಿ. ಅವತ್ತಿನ ಆಪರೇಷನ್ ಮಾಡಿ ಒಂದು 2-3 ಡೇಸ್ ಅಲ್ಲಿ ಕಳಿಸ್ಕೊಡ್ತೀವಿ ಸರ್, 2-3 ದಿನದಲ್ಲಿ ಕಳಿಸ್ಕೊಡ್ತೀವಿ. ಹೌದು ಸರ್, 2-3 ದಿನ ಬೇಕಾಗತ್ತೆ ಸರ್. ಹೌದು ಸರ್, ಡಿಸ್ಚಾರ್ಜ್ ಆದ್ಮೇಲೆ ನಾವು ಸ್ವಲ್ಪ ದಿನ ಗುಳಿಗೆ ಕೊಡ್ತೀವಿ, ಆಮೇಲೆ ಕೆಲವೊಂದು ಕ್ರಮ ಹೇಳ್ತೀವಿ ಅದನ್ನೆಲ್ಲ ಪಾಲನೆ ಮಾಡಬೇಕು. ಅಷ್ಟೇ ಸರ್. ಯಾವ್ದಕ್ಕೂ ಒಂದ್ಸಲ ಬಂದು ಭೇಟಿ ಆಗ್ರಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ನಾವು ಸೌದತ್ತಿ ತಾಲೂಕು ಎರ್ಜರು ಗ್ರಾಮದಿಂದ ನಾಗಪ್ಪ ಅಂತ ಮಾತಾಡ್ತಾರೆ. ನಾಗಪ್ಪ ಅವರೇ, ತಮಗೆ ಹರ್ನಿ ಆಗಿದೆನಾ? ಹೌದು ಸರ್. ಹಾಂ ಡಾಕ್ಟರ್ ಇದ್ದಾರೆ, ಕೇಳಿ. ಓಕೆ ಸರ್. ಹಾಂ ಹೇಳಿ ಸರ್. ಸರ್, ನಮಗೆ ಹರ್ನಿಯ ಇಂಗ್ವಿನೆಲ್ಲ ಹರ್ನಿಯ ಅಂತ ಹೇಳಿದ್ರು. ಹೌದು ಸರ್. ಆಪರೇಷನ್ ಆಗಿದೆ ಸರ್. ಹೌದು. ಹಾಂ ಸರ್. ಲೆಪ್ರೋಸ್ಕೋಪಿ ಆಗಿದೆ. ಹೌದು ಸರ್. ಓಕೆ. 1 ವರ್ಷ 4 ತಿಂಗಳಾಯ್ತು, ಏನು ತೊಂದರೆ ಇಲ್ಲ. ಹೌದು ಸರ್. ಆದರೆ ಮೆಶ್ ಅವಧಿ ಎಷ್ಟಿರುತ್ತೆ ಅಂತ? ಅದು ಮೆಶ್ ಅವಧಿ ಅನ್ನೋದಕ್ಕಿಂತ ಸರಿ, ಮೆಶ್ ಅದು ಮೆಶ್ ಇಡ್ತೀವಲ್ಲ ಸರ್, ಅದು ಏನಾಗುತ್ತೆ, ಮೆಶ್ ನಮ್ಮ ಬಾಡಿಯಲ್ಲಿ ಒಂದಾಗ್ಬಿಡುತ್ತೆ ಸರ್, ಅದು ಮಾಂಸ ಖಂಡದಲ್ಲಿ ಒಂದಾಗ್ಬಿಡುತ್ತೆ. ಹಾಂ ಸರ್. ಸೊ ಅದು ಬಳದಿನವರೆಗೆ ಅದೊಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ನಮ್ಮ ಬಾಡಿಯಲ್ಲೇ ಇದ್ಬಿಡುತ್ತೆ ಸರ್ ಅದು. ಹಾಂ ಸರ್. ಹಾಂ, ಆಮೇಲೆ ನಾವು ಅದನ್ನು ಮತ್ತೆ ನೋಡಕ್ಕೆ ಹೋದ್ರೆ ಮೆಶ್ ಕಾಣಿಸೋದೇ ಇಲ್ಲ, ಯಾಕಂದ್ರೆ ಇದು ಇದು ನಮ್ಮದು ಬಾಡಿದ ಒಂದು ಅಂಗವಾಗಿ ಉಳಿದ್ಬಿಡುತ್ತೆ ಸರ್ ಅದು. ಸರಿ ಸರಿ. ಹಾಂ ಸರ್. ಅಲ್ಲ, ವ್ಯಾಯಾಮ ಅದು ಮಾಡಿದ್ರೆ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಏನು ತೊಂದರೆ ಇಲ್ಲ, ವ್ಯಾಯಾಮ ಎಲ್ಲ ಮಾಡ್ಬೋದು ಸರ್ ನೀವು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸಮಯದ ಅಭಾವದಿಂದ ಇವತ್ತು ನಾವು ಇಲ್ಲಿಗೆ ಕರೆಗಳನ್ನು ನಿಂದ್ರಿಸೋಣಂತೆ. ಈಗ ನಮ್ಮ ಕೇಳುಗರಿಗೆ ಇವತ್ತಿನ ವಿಷಯ, ನಾವು ಹರ್ನಿಯ ಕುರಿತು ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿಯವರು ಮಾತನಾಡಿದರು. ಇವರು SDM ಹಾಸ್ಪಿಟ್ಲಿನಲ್ಲಿ ಬುಧವಾರ ದಿನ ಲಭ್ಯ ಇರ್ತಾರೆ. ಇವರನ್ನು ಸಂಪರ್ಕಿಸಬೇಕಾದರೆ ತಾವು 0836-247-78-1 ಈ ದೂರವಾಣಿ ಸಂಖ್ಯೆನ ಬಳಸಿ ಡಾಕ್ಟರ್ ಈಶ್ವರಪ್ಪ ಸತೀಶ್ ಶೆಟ್ಟಿಯವರನ್ನು ತಾವು ಕಾಣ್ಬೋದು. ಇನ್ನು ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ಸಂಖ್ಯೆ ತಮಗೆ 0836-STD-code 247-77-77. ಇನ್ನೊಂದು ದೂರವಾಣಿ ಸಂಖ್ಯೆ 2321-0000. ಇನ್ನೊಂದು ದೂರವಾಣಿ ಸಂಖ್ಯೆ 718-7000. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪಾ ಅಂದರೆ, ಹರ್ನಿಯ ಕಾಯಿಲೆಗೆ ಕಾರಣಗಳು ಏನು? ಮತ್ತೊಮ್ಮೆ ಈ ವಾರದ ಬಹುಮಾನ ಪ್ರಶ್ನೆ, ಹರ್ನಿಯಾ ಕಾಯಿಲೆಗೆ ಕಾರಣಗಳು ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವ ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009 ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ನಾವು ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 27/5/2025 ಕೇಳಿದ ಪ್ರಶ್ನೆ, ತಂಬಾಕು ಸೇವನೆಯಿಂದ ಪರಿಸರದ ಮೇಲೆ ಆಗುವ ಹಾನಿಕಾರಕ ಪರಿಣಾಮಗಳು ಏನು? ಇದಕ್ಕೆ ಸರಿಯಾದ ಉತ್ತರ, ತಂಬಾಕು ಕೃಷಿಗಾಗಿ 600 ಲಕ್ಷ ಮರಗಳನ್ನು ಪ್ರತಿ ವರ್ಷ ಕಡಿಯಲಾಗ್ತದೆ, 22 ಬಿಲಿಯನ್ ಟನ್ ನೀರು ವ್ಯರ್ಥವಾಗ್ತದೆ, ತಂಬಾಕು ಕೃಷಿ ಬೆಳೆಸುವ ರಾಸಾಯನಿಕಗಳು ಮಣ್ಣಿನಲ್ಲಿ ಶೇಖರಣೆ ಆಗ್ತದೆ, ಸಿಗರೇಟು ಬಡ್ಸ್ ಮತ್ತು ಗುಟ್ಕಾ ಪ್ಯಾಕೆಟ್ಗಳು ಹಾನಿಕಾರಕ ಸಂಯುಕ್ತಗಳನ್ನು ಹೊಂದಿದ್ದು ಅದು ಮಣ್ಣು ನದಿ ನೀರಿಗೆ ಸೇರಿ ಪರಿಸರವನ್ನು ಹಾನಿ ಮಾಡ್ತದೆ. ಈ ಪ್ರಶ್ನೆಗೆ ಸರಿಯಾದ ಬಹುಮಾನ ಉತ್ತರವನ್ನು ಹೇಳಿ ಬಹುಮಾನ ಗಳಿಸಿದವರು ಮಹೇಶ್ ಕೆ ವಿಭೂತಿ, ಸೆಕೆಂಡ್ ಮೇನ್, 4ನೇ ಕ್ರಾಸ್, ಕಾಳಿದಾಸ ನಗರ, ಹರಿಹರ. ಬಹುಮಾನ ಗಳಿಸಿದಂಥ ಮಹೇಶ್ ಕೆ ವಿಭೂತಿ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ನಿಮ್ಮ ಬಹುಮಾನ ವಾರದೊಳಗೆ ಮನಿ ಆರ್ಡರ್ ಮೂಲಕ ತಲುಪ್ತದೆ. ಮುಂದಿನ ಮಂಗಳವಾರ ವಿಷಯ, SDM ಆಸ್ಪತ್ರೆಯಲ್ಲಿ ಆಧುನಿಕ ನೇತ್ರ ಚಿಕಿತ್ಸಾ ಸೌಲಭ್ಯಗಳು, ಈ ಕುರಿತು ಡಾಕ್ಟರ್ ಶಂಕರಗೌಡ ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ. ಮಂಗಳವಾರ ದಿನ